ಕಾರಣವಾಗಿ ಯಾರ ವಿಚಾರ ಮಾಡೀನಿ ಇವ್ರು ಯಾರೆಂಬುದು ಗುರುದಕ್ಕಾಗಲ್ಲಕ್ಕಾಗಿ ನಾನು ವಿಚಾರ ಮಾಡ್ತಾ ಇದ್ದೆ. ಇವರಿಗೆ ಪ್ರಥಮದಲ್ಲಿ ಬಂದು ವಿಘ್ನೇಶ್ವರ ವಿಘ್ನೇಶ್ವರ ಅಂತಾರ. ಬಹಳ ಚಲೋ ಮಾಡಿರ್ಲಿ, ಯಾಕ್ರಿಪ್ಪ ಅನುಕೂಲ ವಿಘ್ನ ಶುರು ಮಾಡಿರಿ. ಹಾಗೇನಲ್ಲ, ಬಂದಂತ ವಿಘ್ನವನ್ನು ದೂರ ಮಾಡತಕ್ಕಂತವರು ಇವ್ರ ಸರದಾರಿ ಮಾಡ್ತಾ ಇದ್ದಾರೆ. ಒಂದ್ ಏಳಂಟ ಸರದಾರಿ ಮಾಡ್ತಾರೆ, ಅವ್ರ ಜೋಡಿ ಹೋಗಿ ಬರ್ತೇನೆ. ಅದರ ಚಿಕಿಟ್ಟೆ ಮಾಡಕ್ಕಿಲ್ಲ, ಹಾಗ ಚೇಷ್ಟಾ ಮಾಡತಕ್ಕದ್ದಲ್ಲ, ಬಂದಂತ ವಿಘ್ನವನ್ನು ಇಲ್ಲದಂತೆ ಮಾಡುವರು. ಇಲ್ಲಿ ಬಿಡಪ್ಪ, ಇದು ಅಲ್ಲದೆ ಮತ್ತೇನಂತ ಕರಿತಾ ಇದ್ದಾರೆ. ಇವರಿಗೆ ವಕ್ರ ತುಂಡ, ವಕ್ರ ತುಂಡ ಅಂತ ಯಾಕೆ ಬಾನುಕೂಲಿ ಬಕ್ರಿ ತಗೊಂಡ್ರೆ ಇವರು? ಹಾಗೇನಲ್ಲ, ಇವರ ಮುಖವು ವಕ್ರ ಬಿದ್ದ ಕಾರಣ ಇವರಿಗೆ ವಕ್ರ ತುಂಡ, ವಕ್ರ ತುಂಡ ಅಂತ ಹೇಳಿ ಇವರ ನಾಮವೇ ಅಂತದ್ದು ಇಂತದ್ದು. ಇಲ್ಲಿಪ್ಪ, ಇದು ಅಲ್ಲದೆ ಮತ್ತೇನಂತ ಇದ್ದಾರೆ? ಇವರಿಗೆ ಲಂಬೋದರ, ಲಂಬೋದರ ಅಂತಾರ. ಯಾಕ್ರಿ ಕುಳಿತು ಬಂದಿಕ್ಕಿತ್ತಲು ಒಂದು ಗುದ್ದು ಮಳ ಇತ್ತಿರ್ತಾರೆ ಇವರು? ಹಾಗೇನಲ್ಲ, ಲಂಬಂದರೆ ಉದ್ದ, ಉದರ ಅಂದರೆ ಹೊಟ್ಟೆ, ಹೊಟ್ಟೆ ಉದ್ದವಾದ ಶರೀರ, ದೊಡ್ಡ ಹೊಟ್ಟೆ ಇದ್ದ ಕಾರಣವಾಗಿ ಇವರಿಗೆ ಲಂಬೋದರ, ಲಂಬೋದರ ಅಂತಾರ. ಅಂತಾರ, ಇರ್ಲಿ ಬಿಡು. ಇದು ಅಲ್ಲದೆ ಮತ್ತೇನಂತ ಇದ್ದಾರೆ? ಇವರಿಗೆ ಗಣಪತಿ, ಗಣಪತಿ ಅಂತಾರ. ಮೋರಾಯ, ಮೋರಾಯ ಅತ್ನಾತನು. ಯಾಕದ್ರಿಪ ಅಂದ್ರೆ ಐದು ದಿವಸ ಮಾಡಿನಲ್ಲಿ ಕೂಡಿಸಿ, ಐದು ದಿವಸ ಮಾಡಿನಲ್ಲಿ ಕೂಡಿಸಿ, ಐದು ಪಂಚಪ್ರಾಳ ಪಟಾಕ್ಷಿ ಅವರಿಗೆ ಆದ್ರೆ ಹೋಗಿ ಸರ ನದಿ ನದಿ ಕಾಣ್ತಾರೆ. ಮೂರ್ಖ, ಇವರು ಮಣ್ಣಿನ ಗಣಪತಿ ಅಲ್ಲ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ ಸುಪುತ್ರರಾಗಿಂತ ಗಣಪತಿ ಬಂದಿದ್ದಾರ. ಇವ್ರಿಗೆ ಪೂಜಾ ಮಾ ಪೂಜೆ ಸಾಹಿತ್ಯಗಳು, ಪೂಜೆ ಸಾಹಿತ್ಯಗಳು ಏನೇನ್ರಿ? ಹಾ ಕೇಳ್ರಲ್ಲ ಹೇಳ್ರಿ. ಹಾ ಹಾ ವಿಘ್ನೇಶ್ವರ ವಿಘ್ನೇಶ್ವರ ಅಂತಾರ. ಹೌದಲ್ಲೋ, ಎಲ್ಲ ಸಾಹಿತಿಗಳು ತರಿಸ್ತದೆ. ಇಲ್ಲಿ ಬಿಡಿ, ಇವ್ರಿಗೆ ಊಟ ಆದ ನಂತರ ಏನ್ ಕೊಡ್ತಕ್ಕದಿನ್ನ? ಇವ್ರಿಗೆ ಊಟ ಆದಂತಾರ, ಮೂರ್ಖ ಯೋಗ್ಯವಾದ ವರವನ್ನು ಬೇಡ್ಕೊ, ಮೊದಲು ಬೇಡ್ಕೋ ವರವನ್ನ. ಹೀಗಂದ್ರಿ, ನೀನ ಬೇಡ್ಕೋ ಹೋಗ. ನಮ್ಮ ಮನ್ಯಾಗ ಹದಿನೈದು ಆತ ಚಪಾ ತಿಂದಿಲ್ಲ, ಶಿರ ತಿಂದಿಲ್ಲ, ನೀನ ಬೇಡ್ಕೊಂಬಿಡ. ನಾನು ಬಿಡ್ಕೊಳ್ಳ. ಹಾ ನೋಡ್, ಹೇ ಶಂಭೋ ಕುವರನ ಆದ ಲಂಬೋದರಣಿ ಲಂಬೋದರಣಿ, ಇಂದು ನಾನು ಸ್ಮಸ್ಕಂದ ಭಾಗವತ ಪುರಾಣದಲ್ಲಿ ವೇದ ವ್ಯಾಸರು ವರ್ಣಿಸಿದಂತ ಯಾವ ನಮ್ಮ ಅಪರಾಧ ತಮ್ಮನ್ಯಪ್ಪನವರು ಬರೆಯಲ್ಪಟ್ಟಂತ ನಿಂಗಮ್ಮ ತಾಯಿ ಕೌಸಲ್ಯವರಿಂದ ಈ ರಂಗಭೂಮಿಗೆ ಬಂದಂತ ಶ್ರೀಕೃಷ್ಣ ಪಾರಿಜಾತವೆಂಬ ಆಖ್ಯಾನವನ್ನು ಕಥೆಯನ್ನು ಮಾಡಿ ತೋರಿಸಬೇಕೆಂಬ ಕಾಂಕ್ಷೆಯನ್ನು ಧರಿಸಿ ನಟ ನಟಿಯರನ್ನು ಒಳಗೊಂಡು ಈ ಮಾತೆಯ ಸಮಾನವಾದ ರಂಗಭೂಮಿ ಮೇಲೆ ನಾನು ಬಂದು ನಿಂತಿದ್ದೇನೆ. ನಿಂತಿರುವೆ. ಹೇ ವಿದ್ಯಾಧೀಶನೇ, ನಿಮ್ಮ ಜಯಪರದ ವರದ ಹಸ್ತವನ್ನು ನಮ್ಮೆಲ್ಲರ ಮಸ್ತಕದ ಮೇಲೆ ಇಟ್ಟು ಇಟ್ಟು ಈಗ ನಾನು ಹೂಡಿರತಕ್ಕಂತ ಆಟಕ್ಕೆ ಆಟಕ್ಕೆ ಯಾವ ತರಹದ ವಿಘ್ನವು ಬಾರದಂತೆ ವರವನ್ನು ಜಯಪಾಲಿಸಬೇಕು. ಜಯ, ನಿನ್ನ ನಾಟಕದ ಮೇಲೆ ಹಾಗೂ ನಿನ್ನ ಎಲ್ಲ ಮಂಡಳಿ ಮೇಲೆ ಎಲ್ಲದೂ ಪೂರ್ಣ ಆಶೀರ್ವಾದ ಇರೋದು. ನಾನು ಬಂದು ಬಹಳ ವೇಳೆ ಆಯ್ತು, ನನ್ನ ಸ್ವಸ್ಥಾನಕ್ಕೆ ಗಮನ ಮಾಡುತ್ತೇನೆ. ಅಪ್ಪಣೆ. ಯಾಕ್ರಿ ವಾರಂಟ್ ತಿಳಿಯವ್ರಿಗೆ ಹಾಗೇನಲ್ಲ, ನಮ್ಮಂತ ಭಕ್ತರು ಎಷ್ಟೋ ಜನರಿದ್ದಾರೆ, ಅವರವ್ರ ಬೆಟ್ಟಿಗೆ ಅವ್ರು ಹೋಗ್ಬೇಕಾಗಿದೆ. ಊಟ ಆದ ನಂತರ ಅಡಿಗೆ ಹೇಳಿ ಕೊಟ್ಟು ಕಳಿಸಿಬಿಡ್ನು, ಅಡಿಗೆ ಹೇಳಿ ಕೊಟ್ಟು ಕಳಿಸ್ಬಿಡ್ರಿ. Thank you. ಮಾತಾಗ್ಯವ್ವ. ಈ ಮಾತಲ್ಲ ತಿಳಿಸಲ್ಲೇದು. ನಿನಗ ತಿಳಿಸಲಿ ಅಲ್ಲಿ ಹೋಗವ ಅಲ್ಲವಾ? ತೆಲುಗು ಮಾತು ಲೇದು. ಬ್ರಹ್ಮ ಕೊರವಂಜ್ ಅಂತ ಉಂಡಲ್ಲ. ಯಾರಿಗಂಟ್ಲು ಉಂಡಿ ತಿನ್ಸಬೇಕತ್ ಮಾಡಿವ ನೀನು? ನೋಡು, ನಮಗೆ ಇಂಥವ್ರು ಕೊರವಂಜರು ಬರುದಲ್ಲ. ನೀನು ಕೊರವಂಜ್ ಇರಬಹುದು ಇರಬಹುದು, ಇಂಥವ್ರು ನಮ್ಮ ದೇಶಕ್ಕೆ ಬರುವುದಿಲ್ಲ. ಮತ್ತೆಂತವರು? ಹದಿನಾರು ಸ್ಟ್ಯಾಪಿ ಹರಕ್ ಸೇರಿ ಹಿಂಗ್ ಉಟ್ಕೊಂಡು ನೀಡಿಸ್ಕೋತ ನೀಡವ ಹೋಳಿಗೆ ನೀಡ ಅದ ನೀಡ ಅಂತ ಬರ್ತಾರೆ. ನೀ ಎಂತ ಕೊರವಂಜಿ ಅಲ್ಲ, ಎಂತ ದೇವಲೋಕದ ಕೊರವಂಜಿ. ದೇವಲೋಕದ ಕೊರವಂಜಿ ದೇವಲೋಕ ಎಲ್ಲಿ ಐತಿ? ದೇವಲೋಕ ಮೇಲೆ. ಇದು ಭೂಲೋಕ. ಇದು ಭೂಲೋಕ ಹೌದಮ್ಮ. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರ ಹೇಗೆ ಬಂದಿ? ಹೇಗೆ ಬಂದಿ? ಏನನ್ನುತ್ತ ಬಂದಿ? ಹೀಗಮ್ಮ ಹೇಳಮ್ಮ ಹೇಳಿ. ಗಿರಿಯಿಂದ ನಾರಾಯಣ ಬಂದೆ. ಏನು ಗಿರಿಯಿಂದ ನಾರಾಯಣಪುರಕ್ಕೆ ಬಂದೆ? ಹೌದು. ಹೌದ್ರಿ? ಹೌದಮ್ಮ. ನೋಡಮ್ಮ, ದೇವಲೋಕದ ಕೊರವಂಜಿ ಅಂತ ಹೇಳ್ತಿ. ಹೌದೌದು, ಅಲ್ಲಿ ಕೊರವಂಜಿ. ಮತ್ತೆ ಲೋಕರ ಏಸದಾವು? ಹದಿನಾಲ್ಕು ಲೋಕಗಳಿದ್ದಾವ. ಹದಿನಾಲ್ಕು ಲೋಕ? ಹೌದೌದೌದು. ಅಷ್ಟು ಬರ್ತಾವ? ಹೌದಮ್ಮ, ಅಷ್ಟು ಹೇಳ್ತೇನೆ. ಹೇಳ್ತೀಯಾ? ಹೌದಮ್ಮ. ಹಂಗಾರೆ ಹೇಳಂಗಾರ ಒಂದ್ ನಾಲ್ಕೈದು. ಭೂಮಿಗಿಂತ ಮೇಲಿನ ಏಳು ಲೋಕಗಳು. ಏಳು ಯಾವ್ಯಾವ? ಭೂಲೋಕ. ಭೂಲೋಕ. ಭೂವರ್ಲೋಕ. ಭೂವರ್ಲೋಕ. ಸೋರ್ಲೋಕ. ಸೋರ್ಲೋಕ. ಮಹರ್ಲೋಕ. ಮಹರ್ಲೋಕ. ತಪೋಲೋಕ. ತಪೋಲೋಕ. ಸತ್ಯಲೋಕ. ಸತ್ಯಲೋಕ. ಭೂಮಿಗಿಂತ ಮೇಲಿನ ಏಳು ಲೋಕಗಳು. ಏನು ಇವು ಮ್ಯಾಲದಾವು? ಹೌದಮ್ಮ. ಮತ್ತೆ ನೀ ಕೆಳಗಿನೂ ಅದಾವಮ್ಮ? ಹೇಳ. ಅತ್ತಾಳ? ನೀನ ಅಳ ಅತ್ತ. ಏಯ್, ಅತ್ತಾಳ? ಅತ್ತಾಳ. ವಿತ್ತಾಳ? ವಿತ್ತಾಳ. ಸುತ್ತಾಳ? ಸುತ್ತಾಳ. ರಸಾತಳ? ರಸಾತಳ. ತಳಾತಳ? ತಳಾತಳ. ಮಹಾತಳ? ಮಹಾತಳ. ಪಾತಾಳ? ಪಾತಾಳಕ ಹಾದಿ ನೀ ನನ್ನ ಕೈಯಾಗ ಸಿಕ್ಕ. ಏಯ್, ಇರ್ಲಿ ಕೊರವಂಜಿ. ಏನಮ್ಮ? ನಿನ್ನಲ್ಲಿ ನಿನ್ನಲ್ಲಿ ಗುರುವಿನಲ್ಲಿ ಕಲಿತಂತ ವಿದ್ಯಾ ನಿನ್ನಲ್ಲಿ ಏನದ? ಏನದ ಅದನ್ನ ವಿವರವಾಗಿ ಹೇಳು, ನಾವು ಮುಂದೆ ಕೇಳ್ತೀವಿ. ಹೇಳಿಕಬೇಕಮ್ಮ? ಹೇಳ್ರಿ. ಕೇಳಮ್ಮ. Thank you. ಅದ? ಭೂತ ಅಂದ್ರೆ ದೆವ್ವ. ಏಯ್, ಅಂತ ದೇವ್ ಬಿಡಿಸೋಳಲ್ಲ, ಪಂಚ ಮಹಾಭೂತಗಳ ಬಿಡಿಸ್ತಾ ಇದ್ದೇನೆ. ಪಂಚಮಹಾಭೂತಗಳನ್ನ ಬಿಡಿಸ್ತಾ ಇದ್ದಿ? ಹೌದಮ್ಮ. ಇಲ್ಲಮ್ಮ, ಮತ್ ಏನೇನು ಬರ್ತಾವ ಅಮ್ಮ? ಏನ್ ಬರ್ತದ? ಹೇಳಮ್ಮ. ಅಲ್ವಾ ಮತ್ ಮಾತಾಡದಂತ ಮೂಕರ್ನ ಎಂದು ಮಾತಾಡಂತ ಮೂಕರ್ ಪದೇ ಪದೇ ಮಾತಾಡಿಸುತ್ತೇನಮ್ಮ. ಇಲ್ಲಿ ನೀನು ಕೊರವಂಜಿ ಶಾಣೆ ಹಾಕಿದ ನಮ್ಗೆ ಗುರ್ತಾಗ್ಯದ. ಹೌದಮ್ಮ. ನೋಡು, ನಿನ್ನ ಕೇಳುವಂತ ಸಾಮರ್ಥ್ಯನ ನನ್ನಲ್ಲಿ ಇಲ್ಲ. ಇಲ್ಲ, ನೀ ಮತ್ತ 14 ಲೋಕ ಅಡ್ಡಾಡಿ ಬಂದಿ ಅಂದ ಬಳಕ ನೀನೇನು ಕೇಳುವಂತದಿಲ್ವಾ? ಶಕ್ತಿ ಇಲ್ಲ. ಕೇಳುವಂತವ್ರು ನಮ್ಮಲ್ಲಿ ಅದಾರ. ಇದ್ದಾರ. ಅಲ್ಲಿ ಕರ್ಕೊಂಡು ಹೋಕಿನಿ ನನ್ ಕೂಡಪ್ಪ. ಹೋಗಣಮ್ಮ. ಹಾ ಹೋಗಣ್ರಿ. ನಡೆ ಅಮ್ಮ, ಹೋಗಣ. ಹಾ ನೋಡ್ರಿ. ಮನ ಮೋಹನ ಮನ ಮೋಹನ ಮನ ತಮನ ರಂಜನ ಭಾಳ ಜೋ ಜೋ ಜೋ ಜೋ ಮನ ಮೋಹನ ಮನ ಮೋಹನ ಮನದೋಳು ಮನರಂಜನ ಬಾಳ ಜೋ ಜೋ ಜೋ ಜೋ ಒಳಗೆ ಹೋಗಿ ಕರೆದುಕೊಂಡು ಬಾರಮ್ಮ. ಹೀಗ್ರೆ ಹೌದಮ್ಮ. ಇಲ್ಲೇ ನಾ ಬರುತ್ತಾನ, ಇಲ್ಲೇ ಕುಂದಿರ್ಬೇಕು. ಇಲ್ಲೇ ಕುಡ್ತಾ ಇದ್ದೇನೆ. ಅಮ್ಮ ದೋರಸಾಣಿ ಅವರ ಮಹಾದ್ವಾರದಲ್ಲಿ ಕೊರವಂಜಿ ಬಂದಿದ್ದಾಳ್ರಿ. ನೀಡಿ ಕಳಿಸುವಂತ ಕೊರವಂಜಿ ಅಲ್ರಿ, ಅಪರೋಕ್ಷ ಜ್ಞಾನ ಉಳ್ಳಂತ ಕೊರವಂಜಿ ಬಂದಿದ್ದಾಳ. ಆದ ಕಾರಣ ಆಕಿ ಬೆಟ್ಟಿಗೆ ಹೋಗಣ ಬರ್ರಿ. ಬಂದೆ. ಹಾ ಬರ್ರಿ. ಧನ್ಯವಾದಿನ. ಅಮ್ಮ ದೊರಸೇನಿ, ನಾನ್ ನೋಡ ದೊಣ್ಣೆ ಮಹತ್ವ ಅಲ್ಲ, ನಾನ್ ನೋಡ ಜಗತ್ತ ದೊಣ್ಣೆ ಆಗಬಹುದು. ಕೊರವಂಜಿ ನೋಡಿ ಜಗತ್ತಿನ ದೊಣ್ಣೆ ಆಗ್ತೈತತ್ತ, ಜಗತ್ತಿ ಯಾರು ದೊಣ್ಣೆ ಆಗ್ಬಹುದು? ನಮ್ ಪರಮಾತ್ಮರಿಂದ ಹೌದಲ್ಲ, ಅಂದ ಮೇಲೆ ಪರಮಾತ್ಮ ಹೌದೇನು? ತಗೋರಿ ಏವಾ ಏನಮ್ಮ ಕೊರವಂಜಿ ಇವ್ರಿಗೆ ಪರಮಾತ್ಮರನ್ನು ಬಗಲಾಗಿ ಏನೈತಿ? ಕೂಸದ ಕೂಸದ ಹೌದಲ್ಲ ಮತ್ತೆ ಅಪ್ಪ ಆಡುತ್ತಾನೆ ಚೇಷ್ಟಾ ಮಾಡಬಾರ್ದು. ನೋಡಮ್ಮ ನಮ್ಮ ನಿನಗೆ ಸಮಸ್ಯೆ ಬಂದ್ರ ಮತ್ತ ಮಾತಾಡ್ಸೋಣ ನಡಿಯಮ್ಮ ನಾಳೆ. ಅಮ್ಮ ಕೊರವಂಜಿ ಏಕ್ ಕೊರವಂಜಿ ಏಕ್ ಕೊರವಿ ದೂತೆ, ಆ ಕೊರವಂಜಿನ ಎಲ್ಲಿ ತಂದಿ ನೋಡು, ಅಲ್ಲೇ ಬಿಟ್ಟು ಬರಗು. ಏ ಕೊರವಂಜಿ ಸೊಕ್ಕಿನ ಹಾಕಿದ್ದಾಳು ಹಂಗ ಕೂತಿಯಲ್ಲ ಯಾಕ ಅಲ್ಲ, ಯಾರ ಮುಂದೆ ನಿಂತೀನಿ ಯಾರ ಮುಂದೆ ಮಾತಾಡ್ತೀನಿ ಅನ್ನೋದ್ರ ಖಬರ್ ಆಯ್ತ ನಿನಗೆ? ಯಾಕಮ್ಮ ಅಲ್ಲ ನಮ್ಮವಾರ ಅಂದ್ರೆ ಯಾರ ಯಾರ ದ್ವರ್ಶಾನಿ ಅವ್ರ ಹೌದಮ್ಮ ಅಲ್ಲ ಅಂತವ್ರ ಮುಂದೆ ಸುಮ್ ಕಪಾಣ ಕುತ್ತಿ ಅಲ್ಲ ದೂತೆ ನಿಮ್ ದ್ವರ್ಶಾನಿ ಮಾತಾಡೋ ಪದ್ಧತಿ ಏನು? ಅಲ್ಲ ನೀನು ಪದ್ಧತಿ ಯಾರು ಹೇಳು ಈಗ ಪದ್ಧತಿ ಅಂದ್ರೆ ಏನು? ಏನು ಏನ್ ಕೊಟ್ರೆ ಮಾತಾಡ್ತಾ ಮತ್ತ ಏನಮ್ಮ ಈಗಮ್ಮ ನೀ ಅಂದ್ರೆ ಏನ ಅರ್ಥಗಿಂದ ಹೇಳು. ಬಿಡಿ ಮುತ್ತು ಮರದಲ್ಲಿ ತರಿಸ ಅಮ್ಮ ಪಡದಾನಿ ಎರು ರಂಗ ಹೊರಿಸ ಆತ್ಮೀಯ ಕಿರುಕುರೆ. ಇದುವರೆಗೆ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ನಾವಲಗಿಯ ಶ್ರೀ ಶೈಲ ಚೆನ್ನಮಲ್ಲಪ್ಪ ಪಟ್ಟಣ ಶೆಟ್ಟಿ ಹಾಗೂ ತಂಡದವರು. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ಅನುಭವದ ಪದಗಳನ್ನು ಮಲ್ಲಿಕಾರ್ಜುನ್ ರೇವಪ್ಪ ರೂಗಿ ಅವರಿಂದ. ಆನಂದಮಯ ಚಿದ್ಘನ ಅನುಭವವಿಲ್ಲದ ಬಿಸಿಲು ಉಕ್ಕುವ ಅಮೃತ ಕುಂಭ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ ಭಾನು ಇಲ್ಲದ ಬಿಸಲೇ ನಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ ಭಾನು ಇಲ್ಲದ ಬಿಸಲೇ ನಮ್ಮ. ತಾನು ಅಲ್ಲದೆ ತನ್ನ ತದ್ರೂಪ ಮನೆಯೋಳು, ತಾನು ಅಲ್ಲದೆ ತನ್ನ ತದ್ರೂಪ ಮನೆಯೋಳು, ತಾನು ಮಾಡಿದ ಪುಣ್ಯ ತನಗಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ಕುಂಡಲದೊಳಗೊಂದು ನೀಲಗನ್ನಡಿ ಇಟ್ಟು ಮಂಡಲದೊಳಗಾಡುವದೇ ನಮ್ಮ. ಕುಂಡಲದೊಳಗೊಂದು ನೀಲಗನ್ನಡಿ ಇಟ್ಟು ಮಂಡಲದೊಳಗಾಡುವದೇ ನಮ್ಮ. ಸೇರಿ ಉನ್ಮನಿಯೋಳು ಗುರುವಿನ ಪುಣ್ಯದಿ, ಸೇರಿ ಉನ್ಮನಿಯೋಳು ಗುರುವಿನ ಪುಣ್ಯದಿ, ಘನವಸ್ತು ದೊರಕೀತು ಯನಗಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ನಡು ನೀರ ಮಧ್ಯದಲ್ಲಿ ವಟವೃಕ್ಷ ನಾ ಕಂಡೇ ಹೂವಿಲ್ಲ ಮಿಡಿಗಾಯಿ ಹಣ್ಣಮ್ಮ. ನಡು ನೀರ ಮಧ್ಯದಲ್ಲಿ ವಟವೃಕ್ಷ ನಾ ಕಂಡೇ ಹೂವಿಲ್ಲ ಮಿಡಿಗಾಯಿ ಹಣ್ಣಮ್ಮ. ಅಖಂಡವನದೋಳು ಅಮೃತದ ಕೊಡ ಉಕ್ಕಿ, ಅಖಂಡವನದೋಳು ಅಮೃತದ ಕೊಡ ಉಕ್ಕಿ,